ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ಯಮಿಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಕೇಳಿ, ಮೊಟ್ಟೆಯ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಕರಿ ತರಬೇತಿ ಸಂಸ್ಥೆಯ ನಿವೃತ್ತ ಬೋಧಕರಾದ ರಾಣಿ ಅರವಿಂದ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರಾಣಿ ಅರವಿಂದ್ ಅವರೇ. ನಮಸ್ಕಾರ ಸರ್. ಮೊಟ್ಟೆ ನಮ್ಮ ಪ್ರಾಣಿ ಮೂಲದ ಒಂದು ಆಹಾರ ಅಂತ ಹೇಳ್ಬೋದು. ಖಂಡಿತ. ಮತ್ತು ಇದು ಒಂದು ಪರಿಪೂರ್ಣ ಆಹಾರ, ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುವಂಥ ಆಹಾರ ಅಂತ ತಾವು ಆಹಾರ ತಜ್ಞರು ಹೇಳ್ತಾ ಇರ್ತೀರ. ಮತ್ತು ಯಾವುದೇ ಒಂದು ಕಲುಷಿತತೆ ಮಾಡೋದಕ್ಕೆ ಸಾಧ್ಯ ಇರುವಂಥ ಆಹಾರ ಕೂಡ ಅಲ್ಲ, ಯಾಕೆಂದರೆ ಇದ್ರ ಮೇಲೆ ಒಂದು ಚಿಪ್ಪು ಇರುತ್ತೆ, ಒಂದು ಅದರ ಮೇಲೆ ಒಂದು ಆವರಣ ಇರೋದ್ರಿಂದ ನಾವು ಅದನ್ನು ಕಲಬೆರಕೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಮತ್ತು ಇದನ್ನು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಉತ್ಪಾದನೆ ಮಾಡಿ ಅವರು ಒಂದು ಸ್ವಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಒಂದು ಆದಾಯದ ಮೂಲವನ್ನಾಗೂ ಕೂಡ ಇದನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಮೊಟ್ಟೆಯನ್ನು ನಮ್ಮ ದಿನನಿತ್ಯ ಆಹಾರದಲ್ಲಿ ನಾವು ಸೇವನೆ ಮಾಡ್ತಾ ಇರ್ತೀವಿ. ತಾವಿವತ್ತು ಮುಖ್ಯವಾಗಿ ಈ ಮೊಟ್ಟೆಯಲ್ಲಿರುವಂಥ ಪೋಷಕಾಂಶಗಳ ಬಗ್ಗೆ ಮತ್ತು ಇದನ್ನು ಬಳಸ್ಕೊಂಡು ನಾವು ಯಾವ್ಯಾವ ಒಂದು ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ನಮಗೆ ಮೊಟ್ಟೆ ಯಾಕಾಗಿ ಬೇಕು, ಇದರ ಅವಶ್ಯಕತೆ ಏನು ಅಂತೀರಿ? ಖಂಡಿತವಾಗಿ ಮೊಟ್ಟೆ ಅಂದರೆ ಎಲ್ರಿಗೂ ಒಂಥರ ಪರಿಚಯವಾದಂಥ ಆಹಾರ ಪದಾರ್ಥ. ಇದ್ರ ಬಗ್ಗೆ ಅರಿವಾಗಲಿ ತಿಳುವಳಿಕೆ ಮೂಡುವಂಥ ಅವಶ್ಯಕತೆ ಏನೂ ಇಲ್ಲ. ನಾವೆಲ್ಲ ಕಡೆ ನೋಡಿದ್ದೀವಿ, ಮಾಧ್ಯಮಗಳಲ್ಲಾಗಲಿ ಬೇರೆ ಕಡೆ ಪ್ರಚಾರ ಮಾಡ್ತಾ ಇರ್ತಾರೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಹೇಳ್ತಿರ್ತಾರೆ. ಅಂದರೆ ಇನ್ನು ನಾವು ಈ ಆಧಾರದ ಪ್ರಕಾರ ಅಥವಾ ಸಂಶೋಧನೆ ಪ್ರಕಾರ ಏನು ಹೇಳ್ತೀವಿ ಅಂದರೆ ಇದು ಪೋಷಕಾಂಶದ ಚಿನ್ನದ ಗಣಿ ಅಂತ, ಗೋಲ್ಡ್ ಮೈನ್ ಅಂತ ಹೇಳ್ತಾರೆ. ಇದರ ಬಗ್ಗೆ ಜನರಿಗೆ ಏನಂದರೆ ನಾವು ಅವರು ಬಳಕೆ ಮಾಡದೇ ಇರುವವರೇ ಭಾಳ ವಿರಳ. ಮತ್ತೆ ಇದರ ಪೌಷ್ಟಿಕಾಂಶಗಳನ್ನ ಅವರಿಗೆ ತಿಳುವಳಿಕೆ ಮಾಡಿಕೊಟ್ಟಾಗ ಅವರ ಬಳಕೆ ಕೂಡ ಜಾಸ್ತಿ ಆಗಬಹುದು ಅನ್ನೋ ಒಂದು ಭರವಸೆ ನಮಗೆ. ಈ ಹಾಲು ಮತ್ತು ಮೊಟ್ಟೆನ ನಾವು ಪರಿಪೂರ್ಣ ಆಹಾರ ಅಂತ ಹೇಳ್ತೀವಿ. ಈ ಮೊಟ್ಟೆ ನಮ್ಮ ದೈನಂದಿನ ಅಡಿಗೆ ತಯಾರಿಕೆಯಲ್ಲಿ ನಾನಾ ತರದ ಗುಣಗಳನ್ನ ಒದಗಿಸ್ತದೆ. ಅದು ರುಚಿನ ಒದಗಿಸ್ತದೆ, ಬಣ್ಣನ ಒದಗಿಸ್ತದೆ, ಪೌಷ್ಟಿಕತೆನ ಒದಗಿಸ್ತದೆ, ಸ್ಪರ್ಶತೆನ ಒದಗಿಸ್ತದೆ, ಅಲ್ಲದೆ ವೈವಿಧ್ಯತೆಯನ್ನು ಕೂಡ ಒದಗಿಸ್ತದೆ ಅಂತ. ಈ ಮೊಟ್ಟೆ ಅಂದರೆ ಪೌಷ್ಟಿಕ ಆಹಾರದ ಮೂಲ ಮತ್ತು ಇದು ಪ್ರಕೃತಿಯ ಒಂದು ಅನುಕೂಲಕರವಾದಂಥ ಆಹಾರ ಅಂತ. ಕಾರಣ ಯಾಕಂದರೆ ಇದು ಸುಲಭವಾಗಿ ದೊರೀತದೆ ನೋಡಿ, ಎಲ್ಲ ಕಡೆ ಸಿಗ್ತದೆ. ತಯಾರಿಕೆ ಕೂಡ ಭಾಳ ಸುಲಭ, ಶೇಖರಣೆ ಕೂಡ ಭಾಳ ಸುಲಭ, ಮತ್ತು ಜೀರ್ಣ ಕೂಡ ಸುಲಭ. ಹಾಗಾಗಿ ಇದರ ಅವಶ್ಯಕತೆ ನಮಗೆ ಬಹಳಷ್ಟಿದೆ ಅಂತ ನಾವು ಹೇಳ್ಬೋದು. ಈಗ ಮೊಟ್ಟೆ ಅಂದ ತಕ್ಷಣ ಮುಖ್ಯವಾಗಿ ನಾವು ಕೋಳಿ ಮೊಟ್ಟೆಗೆ ಸಂಬಂಧಪಟ್ಟಾಗೇ ಮಾತಾಡ್ತಾ ಇರುವಂಥದ್ದು. ಈ ಒಂದು ಮೊಟ್ಟೆಯ ಒಂದು ಪೌಷ್ಟಿಕತೆ ಬಗ್ಗೆ, ಇದರಲ್ಲಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಖಂಡಿತವಾಗಿ, ಅವಶ್ಯಕವಾಗಿ. ಮೊದಲನೇದಾಗಿ ಮೊಟ್ಟೆ ಯಾವ ರೀತಿ ಇದೆ ಅಂದರೆ ಎಲ್ಲರೂ ನೋಡಿದ್ದೀವಿ, ಮೊಟ್ಟೆ ಅಂದರೆ ಅದು ಸ್ವಲ್ಪ ಬಿದ್ದರೆ ಒಡೆದೋಗುತ್ತೆ, ಬಟ್ ಅದರಲ್ಲಿ ಮೂರು ಭಾಗ ಇದೆ ಅಂತ. ಒಂದು ಹೊರಗಿನ ಚಿಪ್ಪು, ಬಿಳಿ ಬಣ್ಣ ಅಥವಾ ಸ್ವಲ್ಪ ಪಿಂಕಿಶ್ ಕಲರ್ ಇರ್ತದೆ. ಎರಡನೇದು ಅದರ ಒಳಗಡೆ ಬಿಳಿ ಲೋಳೆ ಇರ್ತದೆ, ಅದಾದ ಮೇಲೆ ಹಳದಿ ಕಲರ್ದೊಂದು ಗುಂಡು ಆಕಾರದಲ್ಲಿರ್ತದೆ, ಅದನ್ನು ಭಂಡಾರ ಅಂತ ಹೇಳ್ತಾರೆ, ಹಳದಿ ಭಂಡಾರ ಅಂತ ಹೇಳ್ತಾರೆ. ಇನ್ನು ಮೊಟ್ಟೆಯಲ್ಲಿ ಏನೇನು ಇದೆ ಅಂದರೆ ಅದರಲ್ಲಿ ಒಳಗಡೆ ತಗೊಂಡ್ರೆ ನಾವು ಅದರಲ್ಲಿ ತೇವಾಂಶ 75% ಇದೆ, ಪ್ರೋಟೀನ್ ಇದೆ, ಮೇದಸ್ಸು ಇದೆ, ಖನಿಜ ಮತ್ತು ಲವಣಾಂಶಗಳಿದೆ. ಇನ್ನು ಈ ಮೊಟ್ಟೆಯಲ್ಲಿರೋ ಪ್ರೋಟೀನ್ ಏನಪ್ಪ ಅಂದರೆ ಈ ನಮ್ಮ ದೇಹಕ್ಕೆ ಬೇಕಾದ ಅವಶ್ಯಕ ಅಮೈನೋ ಆಮ್ಲಗಳನ್ನ ಒದಗಿಸ್ತದೆ. ಇದು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಲ್ಲ, ಆಹಾರದ ಮೂಲಕನೇ ಬರಬೇಕಾಗುತ್ತೆ, ಇದು ನಮಗೆ ಒದಗಿಸ್ತದೆ. ಒಂದು ಮೊಟ್ಟೆಯಲ್ಲಿ 5-6 grams ಪ್ರೋಟೀನ್, 1 mg ಕಬ್ಬಿಣದ ಅಂಶ, ಮತ್ತೆ 25 mg ಕ್ಯಾಲ್ಸಿಯಂ, 240 µg ಕೆರೋಟಿನ್ ಇದೆ. ಅಲ್ಲದೆ ಇದರಲ್ಲಿ ನಮಗೆ ಬೇಕಾಗಿರುವಂತಹ ADB ಜೀವಸತ್ವ ಕೂಡ ಇದೆ. ಇವೆಲ್ಲವೂ ನಮ್ಮ ದೇಹಕ್ಕೆ ಸಮರ್ಥಕವಾಗಿ ಕೆಲಸ ಮಾಡಲಿಕ್ಕೆ ಅವಶ್ಯಕವಾಗಿರ್ತದೆ. ಮೊಟ್ಟೆಯಲ್ಲಿ ದೊರೆಯುವ ವಿವಿಧ ಪೋಷಕಾಂಶಗಳು ನಮ್ಮ ಶರೀರದಲ್ಲಿ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ. ಆ ಕಾರಣದಿಂದ ಇದನ್ನು ಉಳಿದ ಆಹಾರಗಳಿಗಿಂತ ಉತ್ತಮ ಆಹಾರ ಪದಾರ್ಥ ಎನಿಸಿಕೊಳ್ತದೆ. ಇದರಲ್ಲಿ ಅಂದರೆ ಜೀರ್ಣವಾಗದೆ ದೇಹಗತವಾಗದೆ ಯಾವ ಪದಾರ್ಥವು ವ್ಯರ್ಥವಾಗೋದಿಲ್ಲ. ಅದರಲ್ಲೂ ಹಳದಿ ಬಣ್ಣ ಇದೆಯಲ್ಲ, ಅದು ಪೋಷಕಾಂಶಗಳ ಭಂಡಾರ ಅಂತ ನಾವು ಅಂದರೆ ಆಧಾರ ಪ್ರಕಾರ ಹೇಳ್ತಾರೆ. ಇನ್ನು ಮುಖ್ಯವಾಗಿ ನಾವು ಮೊಟ್ಟೆಯನ್ನು ಸಾಧಾರಣವಾಗಿ ಸೇವನೆ ಮಾಡ್ತಲೇ ಇರ್ತೀವಿ, ಈ ಮೊಟ್ಟೆಯ ಸೇವನೆಯಿಂದ ನಮ್ಮ ದೇಹಕ್ಕೆ ಆಗುವಂಥ ಪ್ರಯೋಜನಗಳು ಏನೇನು ಅಂತೀರಿ? ಎಲ್ಲರೂ ಒತ್ತಿ ಒತ್ತಿ ಹೇಳೋದೇನೆಂದರೆ ಇದೊಂದು ಪರಿಪೂರ್ಣವಾದ ಆಹಾರ ಅಂತ. ಮೊಟ್ಟೆಯಲ್ಲಿ ಜೀವಸತ್ವ ಸಿ ಒಂದನ್ನು ಬಿಟ್ಟು ಇನ್ನೆಲ್ಲ ಪೋಷಕಾಂಶಗಳನ್ನ ನಮಗೆ ಒದಗಿಸ್ತದೆ. ಅದರಲ್ಲೂ ಇದರಲ್ಲಿರುವಂಥ ಸಸಾರಜನಕ ಅಥವಾ ಪ್ರೋಟೀನ್ ಅಂತರ ಭಾಳ ಉತ್ತಮ ಗುಣಮಟ್ಟದಾಗಿದೆ, ಮತ್ತು ಭಾಳ ಬೇಗ ಜೀರ್ಣ ಆಗುತ್ತೆ. ಎಲ್ಲರಿಗೂ ತಿಳಿದ ಹಾಗೆ ಪ್ರೋಟೀನ್ ಏನಕ್ಕೆ ಬೇಕು ನಮಗೆ? ದೇಹಕ್ಕೆ ಸವೆದ ಭಾಗಗಳನ್ನ ಅಥವಾ ಹಾನಿಗೊಳಗಾದ ಅಂಗಾಂಶಗಳ ದುರಸ್ತಿಗೊಳಿಸ್ತದೆ, ಮತ್ತು ಶಕ್ತಿ ಕೊಡ್ತದೆ ಅಂತ, ಮತ್ತು ಎಲ್ಲರ ಬೆಳವಣಿಗೆಯಲ್ಲೂ ಇದು ಅತ್ಯವಶ್ಯಕವಾದ ಕಾರ್ಯವನ್ನು ವಹಿಸುತ್ತದೆ ಅಂತ. ಇನ್ನು ಮೊಟ್ಟೆ ಹಳದಿ ಭಾಗಕ್ಕೆ ಬಂದಾಗ ಪೌಷ್ಟಿಕಾಂಶಗಳ ಭಂಡಾರ ಅಂತ ಹೇಳ್ತೀವಿ. ಇದು ರಕ್ತ ಮೂಳೆ ಮೃದು ಊತಕಗಳ ರಚನೆಗೆ ಬೇಕಾಗಿರುವಂಥ ಕಬ್ಬಿಣ ಆಗಲಿ ರಂಜಕ ಆಗಲಿ ಕ್ಯಾಲ್ಸಿಯಂನ ನಮಗೆ ಒದಗಿಸ್ತದೆ. ಮೊಟ್ಟೆಯಲ್ಲಿ ಕಬ್ಬಿಣದ ಅಂಶ ಸುಲಭವಾಗಿ ರಕ್ತವರ್ಣವಾಗುವಂಥ ಒಂದು ಪದಾರ್ಥ ಇದೆ ನಮಗೆ, ಹಿಮೋಗ್ಲೋಬಿನ್ ಅಂತ, ಅದರ ತಯಾರಿಕೆಗೆ ಕೂಡ ಇದು ಪರಿಪೂರ್ಣವಾಗಿ ದೊರೆಯುತ್ತದೆ ಅಂತ. ಇನ್ನು ಅತ್ಯವಶ್ಯಕ ಜೀವಸತ್ವಗಳಾದ ವಿಟಮಿನ್ಗಳು, ನಮ್ಮ ದೃಷ್ಟಿ ಸರಿಯಾಗಿರುವಂತೆ ಶ್ವಾಸಕಾಂಗಗಳ ಪೊರೆಗಳಲ್ಲಿ ಸೋಂಕು ಪ್ರತಿರೋಧ ಆಂಟಿ ಆಕ್ಸಿಡೆಂಟ್ಸ್ ಅಂತಾರಲ್ಲ ಉಂಟಾಗದಂತೆ ಮಾಡುವಲ್ಲಿ ಈ ಜೀವಸತ್ವ ಸಕ್ರಿಯ ಪಾತ್ರ ವಹಿಸುತ್ತೆ, ಅದು ಎ ಜೀವಸತ್ವ. ಇನ್ನು ಹಳದಿ ಭಂಡಾರದಲ್ಲಿ ಪೂರಿತವಾಗಿರುವಂಥ ಇನ್ನೂ ಅನೇಕ ಈ ಲವಣಾಂಶಗಳಾಗಲಿ ಇದಾಗಲಿ ಅವೆಲ್ಲ ನಮ್ಮ ತ್ವಚೆ ಆರೋಗ್ಯಕ್ಕೂ ಕೂಡ ಮಹತ್ವಪೂರ್ಣವಾಗಿದೆ. ಇನ್ನು ಇದರಲ್ಲಿರುವ ವಿಟಮಿನ್ ಬಿ ಗ್ರೂಪ್ ಹಸಿವಿಗೆ, ಅಂದರೆ ನಮಗೆ ಹಸಿವು ಬೇಕಾಗುತ್ತೆ ಅಂತ, ಕೆಲವೊಮ್ಮೆ ನಾವು ಕಾಯಿಲೆ ಬಳಲಿದ ನಂತರ ಹಸಿವೆ ಇರಲ್ಲ ಅಂತಾರೆ, ಅದಕ್ಕೆ ಕೂಡ ಈ ಬಿ ಗ್ರೂಪ್ ಇದು ಜೀವಸತ್ವಗಳು ಅವಶ್ಯಕ ಅವಶ್ಯಕವಾಗಿದೆ. ಇದು ಅದಷ್ಟೇ ಅಲ್ಲದೆ ಪೋಷಕ ದ್ರವ್ಯ ಆರೋಗ್ಯಪೂರ್ಣ ಪರಿಣಾಮಕ್ಕೆ ಮತ್ತು ನರನಾಡಿಗಳ ಯೋಗ್ಯ ಸ್ಥಿರತೆಗೂ ಕೂಡ ಅವಶ್ಯಕವಾಗಿರ್ತದೆ. ಇನ್ನು ವಿಟಮಿನ್ ಡಿ ಅಂತೀವಿ ಅಲ್ವಾ, ನಮಗೆ ಸಿಗೋದು ಈ ಬಿಸಿಲಿನ ಸಿಗುತ್ತೆ, ಅದು ಈ ಮೊಟ್ಟೆಯಲ್ಲಿ ನಮಗೆ ಸಿಗ್ತದೆ, ಅದು ಮೊಟ್ಟೆಯಿಂದ ಮಾತ್ರ ಸಿಗ್ತದೆ ಅಂತ ಹೇಳ್ಬೋದು. ಇದು ನಮ್ಮ ಹಲ್ಲುಗಳ ಬೆಳವಣಿಗೆಗೆ ಆಗಿರ್ಬೋದು ಅಥವಾ ಸವೆದ ಮೂಳೆಗಳ ಅಥವಾ ಬೆಳವಣಿಗೆಗೆ ಎಲುಬೀಕರಣೆಗೆ ಅಗತ್ಯವಾಗಿದೆ. ಸೊ ಇವೆಲ್ಲವೂ ನಮಗೆ ಇದರಿಂದ ದೊರಕುತ್ತೆ. ಇನ್ನು ಇದರಲ್ಲಿ ಖನಿಜಾಂಶಗಳು ಇದಾವೆ, ಮಿನರಲ್ಗಳಿವೆ, ಅವು ನಮ್ಮ ಶಾರೀರಿಕ ಸಮರ್ಥತೆಗೆ ದೇಹದ ಎಂತರಂತಾರೆ ಸಂತುಲಿತ ವ್ಯವಸ್ಥೆ ಅಂತಾರಲ್ಲ ಅದಕ್ಕೆ ಬೇಕಾಗುತ್ತೆ, ಮತ್ತೆ ಈ ನರನಾಡಿಗಳಿಗೆ ಕೂಡ ಮೆದುಳಿಗೂ ಕೂಡ ಇದು ಉತ್ತೇಜನ ನೀಡುತ್ತೆ. ಇನ್ನು ಕಬ್ಬಿಣ ಅಂಶ ಕೂಡ, ಇದರಲ್ಲಿರುವ ಕಬ್ಬಿಣಾಂಶ ಕೂಡ ನಮಗೆ ಆರೋಗ್ಯಪೂರ್ಣ ರಕ್ತಕ್ಕೂ ಉತ್ತಮ ಶ್ವಾಸೋಚ್ಛಾಸಕ್ಕೂ ವಿಶೇಷ ರೂಪದಲ್ಲಿ ಸಹಾಯಕ ಆಗುತ್ತೆ. ಅಲ್ಲದೆ ಬೇರೆ ಮಿನರಲ್, ಇನ್ನೂ ಸುಮಾರು ಮಿನರಲ್ಗಳಿವೆ, ಇವೆಲ್ಲವೂ ನಮ್ಮ ಶಾರೀರಿಕ ಕಾರ್ಯನಿರ್ವಹಿಸುವಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತದೆ. ಅಂದರೆ ಈ ಖನಿಜ ಲವಣಗಳು ಕೂಡ ಇದರಲ್ಲಿ ಸಾಕಷ್ಟು ಹೇರಳವಾಗಿದ್ದಾವೆ ಅಂತ ನಾವು ಹೇಳಬಹುದು. ಖಂಡಿತವಾಗಿ. ಇನ್ನು ಮುಖ್ಯವಾಗಿ ಈ ಕೊಬ್ಬಿನಾಂಶ ಕೂಡ ಇದರಲ್ಲಿದೆ ಅಂತ ತಾವು ಹೇಳಿದ್ರಿ, ಇದು ಯಾವ ರೀತಿಯಾಗಿದ್ದ ಒಂದು ಅನುಕೂಲವನ್ನು ನಮಗೆ ಮಾಡಿಕೊಡುತ್ತೆ ಅಂತೇಳಿ? ಎಲ್ಲರಿಗೂ ಏನಪ್ಪ ಭಯ ಅಂದರೆ ಕೊಬ್ಬಿನ ಅಂಶ ತುಂಬ ಇದೆ, ನೀವು ಹಳದಿ ಭಂಡಾರನ ತೆಗೆದು ಬರೀ ಬಿಳಿ ಭಾಗನ ಮಾತ್ರ ಸೇವನೆ ಮಾಡಿ ಅಂತ ಹೇಳ್ತಾರೆ. ಅದು ಕೆಲವೊಮ್ಮೆ ಎಲ್ಲರಿಗೂ ಅದು ಆಗಬೇಕಾಗಿಲ್ಲ, ಕೆಲವೊಬ್ಬರ ದೇಹ ಪ್ರಕೃತಿ ಮೇಲೆ ಅದು ಅವಲಂಬಿತವಾಗಿದೆ. ನಿಜ ಹೇಳಬೇಕಾದ್ರೆ ಇದರಲ್ಲಿರೋ ಕೊಬ್ಬಿನ ಅಂಶ ಯಾರೇ ಆಗಲಿ ಮನುಷ್ಯರಿಗೆ ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ ಕೆಲವೊಂದು ಪ್ರಮಾಣದಲ್ಲಿ ಯೋಗ್ಯ ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ಬೇಕಾಗುತ್ತೆ. ಈ ಮೊಟ್ಟೆಯಲ್ಲಿ ಅಧಿಕವಾದ ಕೊಲೆಸ್ಟ್ರಾಲ್ ಅಂಶ ಇದೆಯಲ್ಲ, ಇದರಿಂದ ನಮ್ಮ ದೇಹಕ್ಕೆ ಯಾವ ಅನನುಕೂಲ ಇಲ್ಲ, ಅನುಕೂಲನೇ ಇದೆ. ಒಳ್ಳೆಯ ಕೊಲೆಸ್ಟ್ರಾಲ್ನ ಇದು ಜಾಸ್ತಿ ಮಾಡುತ್ತೆ, ಮತ್ತೆ ಇದು ಹೃದಯಕ್ಕೆ ಕೂಡ ಒಳ್ಳೆಯದು. ಇಲ್ಲಿ ಈ ಕೊಬ್ಬಿನ ಅಂಶ ಸುಲಭವಾಗಿ ಜೀರ್ಣ ಆಗುತ್ತೆ. ಆ ಕಾರಣದಿಂದ ಮಕ್ಕಳಿಗಾಗಲಿ ಅನಾರೋಗ್ಯದಿಂದ ಬಳಸುವವರಿಗಾಗಲಿ ವೃದ್ಧರಿಗಾಗಲಿ ಇದೊಂದು ಬಹಳ ಉಪಕಾರಿಯಾದಂಥ ಪದಾರ್ಥ ಅಂತ. ಇನ್ನು ಇದರಲ್ಲಿ ಈ ಮೊಟ್ಟೆಯಲ್ಲಿ ಕೋಲಿನ ಎಂಬ ಅಂಶ ಕೂಡ ಇದೆ, ಇದು ಬಿ ಅನ್ನಾಂಗಕ್ಕೆ ಸೇರಿರುವಂಥ ಒಂದು ಅಂಶ ಅಂತ ಹೇಳ್ಬೋದು. ಈ ಮೆದುಳಿಗೆ ನರಮಂಡಲಕ್ಕೆ ನಾವು ಹೇಳ್ತೀವಲ್ಲ ಕೆಲವೊಮ್ಮೆ ಅವನಿಗೆ ಏನಂತಾರೆ ನರಗಳಿಗೆ ಇನ್ಫಾರ್ಮೇಶನೇ ಕೊಡಲ್ಲ ಅಥವಾ ಸಂವಹನನೇ ಕಡಿಮೆ ಇದೆ ಇಲ್ಲಿ ಹೇಳೋದಲ್ಲಿ ಹೋಗ್ತಾ ಇಲ್ಲ ಅಂತ. ಆ ಒಂದು ಬೆಳವಣಿಗೆ ಸೆಲ್ ಮೆಂಬ್ರೇನ್ ಬೆಳವಣಿಗೆ ಕೂಡ ಈ ಕೋಲಿನ ಅಂಶ ಬಹಳ ಮುಖ್ಯವಾಗಿರ್ತದೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಮೊಟ್ಟೆ, ಯಾರೇ ಒಂದು ಮೊಟ್ಟೆ ತಿಂದ ತಕ್ಷಣ ಏನಂದ್ರೆ ಎರಡು ತರದ ನಮಗೆ ಒಂದು ಅನುಭವ ಆಗುತ್ತೆ. ಒಂದು ಫೀಲಿಂಗ್ ಅಂತ, ಅಯ್ಯೋ ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್, ಇನ್ನೊಂದು ಬಹಳ ಖುಷಿ ಆಗುತ್ತೆ, ಒಂಥರ ಏನಂತಾರೆ ಲೈಟ್ ಆಗಿದ್ದೀವಿ ಅನ್ನಿಸ್ತದೆ. ಅಂದ್ರೆ ಹೊಟ್ಟೆ ತುಂಬಿದೆ ಅನ್ನೋ ಅನುಭವ ಮತ್ತೆ ಆ ಸಂತೃಪ್ತಿ ಕೂಡ ತುಂಬಾ ಇರ್ತದೆ. ಈ ಮೊಟ್ಟೆ ಸೇವನೆ ನಂತರ ಬೇರೆ ಆಹಾರ ಪದಾರ್ಥಗಳ ಸೇವನೆಯನ್ನು ನಾವು ಕಡಿಮೆ ಮಾಡಿಕೊಡಲಿಕ್ಕೆ ಸಾಧ್ಯತೆ ಅನುಕೂಲ ಆಗುತ್ತೆ ಅಂತ. ಅಂದ್ರೆ ನಾವು ಈ ಮೊಟ್ಟೆಯನ್ನ ಸೇವನೆ ಮಾಡುವಾಗ ಪ್ರಾರಂಭದಲ್ಲೇ ಮಾಡೋದು ಒಳ್ಳೇದು ಅಂತ. ಖಂಡಿತವಾಗಿ. ಆ ನಂತರ ಉಳಿದ ಪದಾರ್ಥಗಳ ಸೇವನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಯಾವ ಯಾವ ವಯಸ್ಸಿನವರು ಮೊಟ್ಟೆಯನ್ನ ಸೇವಿಸಬಹುದು ಅಂತೀರಿ? ಮೊಟ್ಟೆ ಎಲ್ಲ ವಯಸ್ಸಿನವರು ಸೇವಿಸಬಹುದು. ಕಾರಣ ಇದರಲ್ಲಿ ಕಬ್ಬಿಣಾಂಶ ಇದೆ ಅಂತ ಮೊದಲೇ ಹೇಳಿದ್ವಿ ನಾವು, ಪ್ರೋಟೀನ್ ಅಂಶ ಇದೆ ಅಂತ, ಅಂದ್ರೆ ಜಾಸ್ತಿನೇ ಇದೆ ಅಂತ. ಮತ್ತೆ ಸುಲಭವಾಗಿ ಜೀರ್ಣ ಆಗೋದ್ರಿಂದ ಇದನ್ನ ಚಿಕ್ಕ ಮಕ್ಕಳಿಗಾಗ್ಲಿ, ಗರ್ಭಿಣಿಯರಿಗಾಗ್ಲಿ, ಹಾಲುಣಿಸುವ ತಾಯಂದಿರಿಗಾಗ್ಲಿ, ಹಿರಿಯರಿಗೆ, ಸ್ಪೋರ್ಟ್ಸ್ ಪರ್ಸನ್ಗೆ, ಮಕ್ಕಳಿಂದ ಆದಿಯಾಗಿ ವಯಸ್ಸಾದವರಿಗೆಲ್ಲರೂ ಕೂಡ ಉತ್ತಮವಾದಂತ ಒಂದು ಆಹಾರ ಪದಾರ್ಥ ಅಂತ. ಅದರಲ್ಲೂ ಈ ಪೋಚ್ಡ್ ಎಗ್ ಅಂತಾರೆ, ಏನಿಲ್ಲ, ಕುದಿಯೋ ನೀರಲ್ಲಿ ಹಾಕಿ ಅದು ಒಲೆ ಮೇಲೇನೆ ಇರ್ತದೆ, ಸ್ವಲ್ಪ ಬಾಯ್ಲ್ಡ್ ವಾಟರ್ ಅಂತಾರಲ್ಲ, ಅದಾದ ತಕ್ಷಣ ಈ ಮೊಟ್ಟೆನ ನೀವು ಒಡೆದು ಹಾಕಿದ್ರೆ ಅದು ಅದರಲ್ಲೇ ಬೇಯುತ್ತೆ, ಪೋಚ್ಡ್ ಅಂತ. ಏನು ಬೇಕಾಗಿಲ್ಲ ಅದಕ್ಕೆ, ನೀವು ಎಣ್ಣೆ ಆಗಲಿ ಬೇರೇನೂ ಆಗಲಿ, ಅದು ಬಹಳ ಬೇಗ ಅವರಿಗೆ ಜೀರ್ಣ ಆಗುತ್ತೆ ಅಂತ, ಅಂತ ಪದಾರ್ಥಗಳನ್ನ ಕೂಡ ಕೊಡಬಹುದು ಅಂತ. ಇನ್ನೊಂದು ಅಂಶ ಬಂದೇ ಬರುತ್ತೆ, ಮೊಟ್ಟೆ ಸಸ್ಯಾಹಾರನೋ ಅಥವಾ ಪ್ರಾಣಿ ಆಹಾರನೋ ಇದು ಅಂತ. ನಾವು ಅಂದ್ರೆ ಇದು ಕೆಲವೊಮ್ಮೆ ಅವರವರ ವ್ಯಕ್ತಿಗೆ ಅಥವಾ ಅವರವರ ಒಂದು ಭಾವನೆಗಳಿಗೆ ಅಥವಾ ಅವರ ಗ್ರಹಿಕೆಗೆ ಅಥವಾ ಅವರು ಸೇವಿಸುವ ಆಹಾರ ಪದಾರ್ಥದ ಮೇಲೆ ಸಂಬಂಧಪಡುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಅಥವಾ ಆಧಾರದ ಪ್ರಕಾರ ಹೇಳೋದಾದ್ರೆ ಅವ್ರು ಹೇಳ್ತಾರೆ ಮೊಟ್ಟೆ ಸಸ್ಯಾಹಾರಿ ಅಂತ. ಯಾರು ಹಾಲನ್ನು ಸಸ್ಯಾಹಾರಿ ಅನ್ಕೋತಾರೋ ಈ ಮೊಟ್ಟೆಯನ್ನು ಕೂಡ ಸಸ್ಯಾಹಾರಿ ಅಂತ ಖಂಡಿತವಾಗಿ ಅವರು ಪರಿಗಣಿಸಬಹುದು ಅಂತ. ಏನಪ್ಪ ಈ ಮೊಟ್ಟೆಲಿ ಜೀವ ಇರ್ತದೆ ಅಂತ ಕೆಲವರಿಗೆ ಭಯ, ಯಾಕಂದ್ರೆ ಕಾವು ಕೊಟ್ಟರೆ ಮರಿ ಆಗುತ್ತೆ ಅಂತ. ಆದ್ರೆ ಈ ಮಾರ್ಕೆಟಲ್ಲಿ ಸಿಗುತ್ತದಲ್ಲ ನಮಗೆ ಮೊಟ್ಟೆಗಳು, ಇವು ಕೋಳಿಗಳು ಉಂಜದ ಸಂಪರ್ಕ ಹೊಂದಿದಾಗ ಮಾತ್ರ ಆ ಮೊಟ್ಟೆಯಲ್ಲಿ ಜೀವ ಇರ್ತದೆ. ಈ ಮಾರ್ಕೆಟಲ್ಲಿ ಸಿಗೋ ಮೊಟ್ಟೆ ನಮಗೆ ಲೈಫ್ಲೆಸ್ ಅಂತಾರೆ ಅಥವಾ ಇನ್ಫರ್ಟೈಲ್ ಅಂತಾರೆ. ಅದಕ್ಕೆ ಏನಂತಾರೆ, ಅದಕ್ಕೆ ಅದು ಜೀವ ಇಲ್ಲದ ಮೊಟ್ಟೆ ಅಂತ. ಅದು ಕೋಳಿ ತಾನಾಗಿಯೇ ಫಲೀಕರಿಸಿದಂತ ಮೊಟ್ಟೆ ಆಗುತ್ತೆ. ಅಂತ ಮೊಟ್ಟೆ ಮಾರುಕಟ್ಟೆಯಲ್ಲಿ ದೊರಕುವುದರಿಂದ ಇದರಲ್ಲಿ ಜೀವ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಸಸ್ಯಹಾರಿ ಅಂತ ಪರಿಗಣಿಸುವುದು ಉತ್ತಮ ಅಂತ, ಯಾಕಂದ್ರೆ ಇದರಲ್ಲಿ ಪೋಷಕಾಂಶಗಳು ಅಗರವಾಗಿರೋದ್ರಿಂದ ಆ ರೀತಿ ಪರಿಗಣಿಸಿದ್ರೆ ಒಳ್ಳೆಯದು. ಅಂದ್ರೆ ಇದು ಸಸ್ಯಹಾರ ಅಂತ ಪರಿಗಣಿತ ಆಗೋದ್ರಿಂದ ಸಸ್ಯಹಾರಿಗಳು ಕೂಡ ಯಾವುದೇ ಸಂಕೋಚ ಇಲ್ಲದಲ್ಲಿ ಸೇವಿಸಬಹುದು ಖಂಡಿತವಾಗಿ. ಇನ್ನು ಮೊಟ್ಟೆಯನ್ನ ಶೇಖರಣೆ ಮಾಡೋದು ಕೂಡ ಬಹಳ ಮುಖ್ಯ ಅಂತೀವಿ. ಹೇಗೆ ಶೇಖರಣೆ ಮಾಡ್ಬೇಕಾಗತ್ತೆ ನಮ್ಮ ಮನೆಗಳಲ್ಲಿ? ಮೊಟ್ಟೆನ ಶೇಖರಣೆ ಮಾಡೋದು ಬಹಳ ಸುಲಭ, ಮತ್ತೆ ಯಾವ ರೀತಿ ಮಾಡಬಹುದು ಅಂತ, ಜಾಸ್ತಿ ಖರ್ಚಿಲ್ಲದೆ ಎಲ್ಲಿ ಅಂದ್ರೆ ತೀರಾ ಡ್ರೈ ಪ್ಲೇಸ್ ಅಂತಾರಲ್ಲ ಅಲ್ಲಿ ಇಡಬಾರ್ದು, ತಂಪಾದ ಬಿಸಿಲು ಬೀಳುತ್ತಲ್ಲ ಸ್ಥಳಗಳಲ್ಲಿ ನೇರವಾಗಿ ಬಿಸಿಲು ಇರೋ ಕಡೆ ಅದಕ್ಕೆ ಬಿಡಬಾರ್ದು ಅಂತ ಒಂದು. ಮತ್ತೆ ತಂಪಾದ ಸ್ಥಳದಲ್ಲಿ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು. ಇಡುವಾಗ ಏನಾದ್ರೆ ಅಗಲದ ಭಾಗ ಇದೆಯಲ್ಲ ಅದರ ಮೇಲೆ ಬರುವಂತ ಜೋಡಿಸ್ಕೋಬೇಕಾಗ್ತದೆ. ನಮ್ಮಲ್ಲೆಲ್ಲ ಈಗ ಹಳ್ಳಿ ಕಡೆ ಎಲ್ಲ ಮುಂಚೆ ನಾವು ಚಿಕ್ಕವರಿದ್ದಾಗ ಅವ್ರು ಏನ್ ಮಾಡಿದ್ರು, ಅಕ್ಕಿ ಡಬ್ಬದಲ್ಲಿ ಇಟ್ಬಿಡೋರು, ಇಲ್ಲ ಯಾವ್ದಾದ್ರು ಒಂದು ಮಡಿಕೆಯಲ್ಲಿ ಇಟ್ಟು ಒಂದು ಕೂಲ್ ಆಗಿರೋ ಕಡೆ ಅದನ್ನ ಇಡ್ತಾ ಇದ್ರು. ಆ ರೀತಿ ಶೇಖರಣೆ ಮಾಡ್ಕೋಬಹುದು. ಅಂದ್ರೆ ಇವನ್ ರೆಫ್ರಿಜರೇಟರ್ ಅಂದ್ರೆ ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಕೋಬಹುದು. ಮೊಟ್ಟೆಗೆ ನೀರು ಸೋಂಕಬಾರದು ಅಥವಾ ತೊಳೆದು ಶೇಖರಣೆ ಮಾಡಬಾರದು. ಯಾಕೆ ಅಂದ್ರೆ ಆ ಚಿಪ್ಪಿನೊಳಗೆ ನಾವು ತೊಳೆಯುವಾಗ ಸೂಕ್ಷ್ಮವಾದ ಜೀವಿ ನೀರಿನ ಒಳಗಡೆ ಹೋದ್ಮೇಲೆ ಅದು ಕೆಟ್ಟ ಹೋಗುತ್ತೆ. ಸೊ ಹಾಗೇನೇ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಅಂತ. ಯಾಕೆಂದ್ರೆ ಮೊಟ್ಟೆಯ ಚಿಪ್ನಲ್ಲೂ ಕೂಡ ಸೂಕ್ಷ್ಮವಾದ ರಂಧ್ರಗಳಿರ್ತವೆ, ಅದರ ಮೂಲಕ ನೀರು ಹೋಗೋ ಸಾಧ್ಯತೆ ಇರುತ್ತೆ ಅಂತ. ಖಂಡಿತವಾಗಿ ನೀರಿನಲ್ಲಿ ಸೂಕ್ಷ್ಮಾಣು ಜೀವಿಗಳಿದ್ರೆ ಮೊಟ್ಟೆಯಲ್ಲೂ ಪ್ರವೇಶ ಮಾಡಬಹುದು ಅಂತ. ನಾವು ನೀರಿನಲ್ಲಿ ತೊಳೆಯೋದು ಒಳ್ಳೇದು, ತೊಳೆದು ಶೇಖರಣೆ ಮಾಡಬಾರದು. ತೊಳೆದು ಶೇಖರಣೆ ಮಾಡಬಾರದು, ನಾವು ಬಳಸುವಾಗ ಅದನ್ನ ಚೆನ್ನಾಗಿ ಕಡ್ಡಾಯವಾಗಿ ತೊಳಿಬೇಕಾಗ್ತದೆ, ತೊಳೆದು ಬಳಸಬೇಕಾಗುತ್ತೆ. ಇನ್ನ ಈ ಮೊಟ್ಟೆಯ ಸಂಸ್ಕರಣೆಯನ್ನ ಹೇಗ್ ಮಾಡ್ಕೋಬಹುದು ಅಂತೀರಿ? ಮೊಟ್ಟೆ ಸಂಸ್ಕರಣೆ ಸಾಧಾರಣವಾಗಿ ನಾವೆಲ್ಲ ಮೊಟ್ಟೆನ ತಾಜವಾಗಿರುವಾಗನೇ ಉಪಯೋಗಿಸ್ಕೊಬಿಡ್ತೀವಿ. ಈ ವಿಜ್ಞಾನಿಗಳು ಈಗ ಏನಂತಾರೆ, ಹಲವಾರು ಸಂಸ್ಕರಣೆಗಳನ್ನ ನಿರೂಪಿಸಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಬೇರೆ ಕಡೆ ರವಾನಿಕೆಗಾಗ್ಲಿ ಜಾಸ್ತಿ ದಿವಸ ಇಡಬೇಕಾದ್ರೆ ಅಂತದಕ್ಕೆ ಅವ್ರು ಏನ್ ಮಾಡ್ತಾರೆ, ಫ್ರೀಜಿಂಗ್ ಅಂತಾರೆ, ಪಾಶ್ಚರೀಕರಣ ಮಾಡ್ತಾರೆ, ಶೈತೀಕರಣ ಮಾಡ್ತಾರೆ, ಹಾಗೂ ಈ ಒಣಗಿಸಿದ ಮತ್ತೆ ಪುಡಿ ರೂಪದಲ್ಲಿ ಸಂಸ್ಕರಣೆ ಮಾಡಿ ಬಟ್ ಇದು ನಮಗೆ ಆಗುವುದಿಲ್ಲ. ಇವೆಲ್ಲ ಯಂತ್ರಗಳ ಮೂಲಕನೇ ಮಾಡಬೇಕಾಗ್ತದೆ. ಮತ್ತೆ ಅದಕ್ಕೆ ಅಂತ ಮೀಸಲಾಗಿರುವಂತ ವಿಜ್ಞಾನಿಗಳು ಕೂಡ ಇದ್ದಾರೆ, ಆ ತಂತ್ರಜ್ಞಾನ ಅವರೇ ಮಾಡಬೇಕಾಗ್ತದೆ. ಇನ್ನ ನಮ್ಮ ಅಡುಗೆಗಳಲ್ಲಿ ಈ ಮೊಟ್ಟೆಯನ್ನ ಯಾವ ರೀತಿಯಾಗಿ ಬಳಸ್ಕೋಬಹುದು ಅಂತ. ನಾನು ಯಾವುದೇ ಒಂದು ಪಾಕ ಹೇಳುವುದಕ್ಕೆ ಮೊದಲು ಏನಂತೀನಿ ಅಂದ್ರೆ, ಈ ಮೊಟ್ಟೆನ ಪ್ರತ್ಯೇಕವಾಗಿ ಅಂದ್ರೆ ಬರೀ ಮೊಟ್ಟೆ ಆಗಲಿ ಅಥವಾ ಇನ್ನಿತರ ಆಹಾರಗಳೊಂದಿಗೆ ಮಿಶ್ರ ಮಾಡಿ ಕೂಡ ನಾವು ಉಪಯೋಗಿಸಬಹುದು. ಇದು ಊಟಕ್ಕೆ ರುಚಿ ಕೂಡ ಕೊಡುತ್ತೆ, ಸ್ವಾದಿಷ್ಟತೆಯನ್ನು ಕೊಡುತ್ತದೆ, ಪರಿಮಳನ ಕೊಡುತ್ತದೆ, ಬಣ್ಣ ಕೊಡುತ್ತದೆ, ಸ್ಪರ್ಶ ಗುಣ, ಘನವಾದ ಶಕ್ತಿಯಿಂದ ಏನಂತಾರೆ ಕೊಯಾಗ್ಯುಲೇಷನ್ ಅಂತಾರಲ್ಲ, ಬೇಗ ಗಟ್ಟಿ ಆಗುತ್ತೆ ಅಂತ, ಅದು ಇರ್ತದೆ. ಪೌಷ್ಟಿಕತೆ ಕೂಡ ಹೆಚ್ಚಿರುತ್ತದೆ ಇದರಲ್ಲಿ. ಮೊಟ್ಟೆಯಿಂದ ನಾನಾ ವಿಧವಾದ ಅಡುಗೆ, ಸಾಮಾನ್ಯದಿಂದ ಮೃಷ್ಟಾನ್ನ ಭೋಜನವರೆಗೂ, ಅಂದ್ರೆ ನಾವು ಅದನ್ನ ಸಾಮಾನ್ಯ ಅಂದ್ರೆ ಬೇಯಿಸಿ ತಿನ್ನೋದಾಗಲಿ ಅಂತ. ಮೃಷ್ಟಾನ್ನ ಭೋಜನ ಅಂದ್ರೆ ಕೆಲವರು ಮಾಡ್ತಾರಲ್ಲ ಬೇರೆ ಬೇರೆ ವಿಧ ತಯಾರಿಯಲ್ಲಿ, ಪಲಾವ್ ಆಗಲಿ, ಆ ರೀತಿ ಎಲ್ಲ ಪದಾರ್ಥಗಳನ್ನ ಇದರಿಂದ ತಯಾರಿಸಬಹುದು. ಮೊಟ್ಟೆಯನ್ನು ಆಯಾಯ ಪದಾರ್ಥಗಳ ತಯಾರಿಯಲ್ಲಿ ಅದಕ್ಕೆ ಸಾಮ್ಯ ಒಂದೋ ಗುಣವನ್ನು ಹೊಂದಿಕೊಳ್ಳುವಂತೆ ನಾವು ಉಪಯೋಗಿಸ್ಕೋಬಹುದು. ಈಗ ಏನಂದ್ರೆ ಕೇಕ್ ಅಲ್ಲಿ ನಾವು ಅದನ್ನ ನೊರೆ ಬರೆಸಲಿಕ್ಕೆ ಉಪಯೋಗಿಸ್ಕೋತೀವಿ, ಗಟ್ಟಿ ಬರೆಸಲಿಕ್ಕೆ ಉಪಯೋಗಿಸ್ತೀವಿ, ಅಥವಾ ಕೇಕ್ಗೆ ಒಂದು ರೂಪ ಕೊಡೋದ್ರಲ್ಲಿ ಉಪಯೋಗಿಸ್ತೀವಿ. ಅದೇ ರೀತಿ ಸೂಪಲ್ಲಿ ಹಾಕ್ತಾರೆ, ಅದನ್ನು ಗಟ್ಟಿ ಬರೆಸಲಿಕ್ಕೆ ಮಾಡ್ತಾರೆ, ಥಿಕ್ಕನಿಂಗ್ ಏಜೆಂಟ್ ಅಂತಾರೆ. ಆ ರೀತಿ ಒಂದುಗೂಡಿಸುವಿಕೆ, ಎಮಲ್ಸಿಫೈಯರ್ ಅಂತಾರೆ. ಈಗ ನಾವು ಸಾಮಾನ್ಯವಾಗಿ ನೀವು ನೀರನ್ನ ಮತ್ತೆ ಎಣ್ಣೆನ ಒಂದು ಮಾಡಲಿಕ್ಕೆ ಆಗಲ್ಲ, ಅದೇ ಈ ಎಣ್ಣೆನ ಮತ್ತೆ ಇದರಲ್ಲಿರೋ ತೇವಾಂಶನ ನಾವು ಸೇರಿಸಿದಾಗ ಬೇಗ ಒಂದುಗೂಡಿಸಲಿಕ್ಕೆ ಸಾಧ್ಯತೆ ಆಗುತ್ತೆ, ಎಮಲ್ಸಿಫೈಯರ್ ಅಂತಾರೆ, ಒಂದುಗೂಡಿಸುವಿಕೆಗೆ ಸಾಧ್ಯತೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಪ್ರತಿನಿತ್ಯ ಈ ಮೊಟ್ಟೆಯನ್ನು ನಮ್ಮ ತಿನ್ನೋ ಒಂದು ಉದ್ದೇಶಕ್ಕಾಗಿ ಹೇಗೆಲ್ಲ ಬಳಸ್ಕೋಬಹುದು ಅಂತೀರಿ? ದಿನನಿತ್ಯ ನಾವು ಬಳಕೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡೋದೇನಂದ್ರೆ ಮೊಟ್ಟೆನ ಬೇಯಿಸಿ ತಿಂತೀವಿ. ಬೇಯಿಸಿದ ಮೇಲೆ ಬರೀ ಬೇಯಿಸಿ ತಿನ್ನೋದಲ್ಲ, ಅದಕ್ಕೊಂದು ರೂಪ ಕೂಡ ಕೊಡ್ತಾರೆ ಅವರು. ಅದನ್ನು ರೋಸ್ಟ್ ಮಾಡ್ಕೋತಾರೆ, ಅದಕ್ಕೆ ಮಸಾಲ ಹಚ್ಚುತ್ತಾರೆ, ಇಲ್ಲ ಕರಿಯಲ್ಲಿ ಉಪಯೋಗಿಸ್ತಾರೆ, ಏನೋ ನಾನಾ ಥರದ ಕೊಡ್ತಾರೆ. ದೋಸೆ ರೀತಿ ಮಾಡ್ಕೊಳ್ತಾರೆ, ತುಂಬ ರೀತಿಯಲ್ಲಿ ಉಪಯೋಗಿಸ್ಕೋತಾರೆ. ನಾವು ನೋಡಿರ್ಬೋದು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಖಾಲಿ ಹಾಗೇನೆ ತಿಂತಾರೆ, ಅದಕ್ಕೊಂದು ರೂಪ ಕೊಟ್ಟು ಕೂಡ ತಿಂತಾರೆ. ಅದಕ್ಕೆ ಇನ್ನು ಜಾಸ್ತಿ ಅಂದರೆ ನಾವೇನಂತೀವಿ ಅಂದರೆ ಆಮ್ಲೆಟ್ ಮಾಡ್ತೀವಿ. ಆಮ್ಲೆಟ್ ಭಾಳ ಸುಲಭವಾಗಿರೋ ಮತ್ತು ಪೌಷ್ಟಿಕಾಂಶ ಕೂಡ. ಯಾಕೆ ಅಂದರೆ ಈ ಆಮ್ಲೆಟ್ ಮಾಡಿದಾಗ ನೀವು ಅದರೊಳಗೆ ತರಾವರಿ ತರಕಾರಿಗಳನ್ನ ಹಾಕೋಬಹುದು, ಸೊಪ್ಪಿನ ಅಂಶ ಸ್ಪೆಷಲಿ ನಮಗೆ ಪೌಷ್ಟಿಕವಾದಂಥ ಸೊಪ್ಪು ನಮ್ಮ ಮಕ್ಕಳು ತಿನ್ನಲ್ಲ ಅಂದರೆ ಇದಕ್ಕಾಗಿ ಅವರಿಗೆ ಕೊಡ್ಬೋದು. ಕರಿಬೇವಿನಾಗಲಿ ಅಥವಾ ನೀವು ನುಗ್ಗೆ ಸೊಪ್ಪನ್ನ ಹಾಕಿದೀವಿ ಅಂದರೆ ಅವರು ಅದನ್ನು ತೆಗೆದಿಟ್ಬಿಡ್ತಾರೆ. ಈ ಆಮ್ಲೆಟಲ್ಲಿ ಹಾಕಿ ಕೊಟ್ಟರೆ ಅವರಿಗೆ ಗೊತ್ತೇ ಆಗೋದಿಲ್ಲ. ಆ ರೀತಿ ನೀವು ಆಮ್ಲೆಟಲ್ಲಿ ಏನಂದರೆ ಈ ಆಮ್ಲೆಟಲ್ಲೂ ಅಷ್ಟೇ ಭಾರತೀಯ ಸಂಸ್ಕೃತಿಗೆ ಹೊಂದ್ಕೊಳ್ಳುವಂಥದ್ದೇ, ಪಾಶ್ಚಾತ್ಯ ಅವ್ರಿಗೂ ಕೂಡ ಹೊಂದ್ಕೊಳ್ಳುವಂಥ ಆಮ್ಲೆಟ್ಗಳಿದ್ದಾವೆ, ಅದರಿಂದ ಅದನ್ನು ಮಾಡ್ಕೋಬೋದು. ಮತ್ತು ಬುಲ್ ಸೈ ಅಂತಾರೆ, ಅಂದರೆ ಎತ್ತಿನ ಕಣ್ಣು ಅಂತ ಕಾಣುವ, ಏನೂ ಇಲ್ಲ ಅದಕ್ಕೆ, ಏನಂದರೆ ಏನೂ ಹಾಕೋದಿಲ್ಲ, ತರಕಾರಿ ಏನು ಹಾಕೋದಿಲ್ಲ. ಒಂಚೂರು ಒಂದು ಪಾತ್ರೆ ತಗೋತೀರ, ಅದನ್ನು ಮೊಟ್ಟೆನ ಹೊಡಿತೀರ, ಸುಮ್ಮನೆ ಹಾಗೇನೆ ಉಲ್ಟಾ ಮಾಡದೆ ಅದನ್ನು ತಿರುವ ಹಾಕದೆ ನೀವು ಬೇಯಿಸ್ತೀರ, ಅದು ಅಲ್ಲಿ ಗಟ್ಟಿ ಆಗುತ್ತೆ, ಬೆಳ್ಳಗಿರೋ ಪದಾರ್ಥ ಗಟ್ಟಿಯಾಗಿರುತ್ತೆ. ಮತ್ತೆ ಆ ಒಂದು ಹಳದಿ ಭಂಡಾರ ಅಲ್ಲಿ ಕಣ್ಣಿಗೆ ಕಾಣುವಂತೆ, ಅಂದ್ರೆ ಅದೊಂದು ತರ ಕಣ್ಣು ತರ ಕಾಣುವ ಹಾಗೆ ಆಗುತ್ತೆ, ಬುಲ್ಸೆ ಅಂತ. ಅದನ್ನು ಕೂಡ ಮಾಡಿ ಹೋರಿ ಕಣ್ಣು ಅಂತಾರೆ, ಅಂದ್ರೆ ಆ ರೂಪ ಹಂಗೆ ಇರ್ತದೆ ಸಡನ್ ಆಗಿ ನೋಡಿದಾಗ ನೀವು. ಇನ್ನು ಪಾಕದ ಬಗ್ಗೆ ಹೇಳೋದಾದ್ರೆ, ಭಾರತೀಯ ಶೈಲಿಯಿಂದ ಹಿಡಿದು ಪಾಶ್ಚಿಮಾತ್ಯ ಶೈಲಿಯಲ್ಲಿ ಅವರವರದೇ ಆದ ಪಾಕನ ಅಥವಾ ಪಾಕವಿಧಾನ ಇದೆ, ಖಾದ್ಯ ತಯಾರಿನ ಮಾಡ್ತಾರೆ. ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದಾಗ ಬೇಯಿಸಿ ತಿನ್ಬೋದು. ಇನ್ನು ಸಂಪೂರ್ಣವಾಗಿ ಈಗ ಬರೀ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ನೋಡೋದೇನೆಂದ್ರೆ ಬ್ರೆಡ್ ಇರ್ತದೆ, ಅವ್ರ ಫ್ರಿಡ್ಜಲ್ಲಿ ಮೊಟ್ಟೆ ಇರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಅವರು ಬ್ರೆಡ್ ಆಮ್ಲೆಟ್ ಅಂತ, ಅಂದರೆ ಬರೀ ಬ್ರೆಡ್ ಆಮ್ಲೆಟ್ ಒಂದೇ ಅಲ್ಲ, ಈ ಬ್ರೆಡ್ಡಲ್ಲೂ ಕೂಡ ನೀವು ಇದನ್ನು ಅವರೇನಂತಾರೆ ಫ್ರೆಂಚ್ ಟೋಸ್ಟ್ ಅಂತ ಮಾಡ್ತಾರೆ. ಬರೀ ಮೊಟ್ಟೆನ ಒಡೆದು ಬಿಡ್ತಾರೆ, ಅದಕ್ಕೊಂಚೂರು ಸಕ್ಕರೆ ಹಾಕ್ತಾರೆ, ಚೆನ್ನಾಗಿ ಗೊಟಾಯಿಸೋದಂತಾರೆ, ಅದನ್ನು ಮಿಕ್ಸ್ ಮಾಡೋದಂತ. ಅದಾದಮೇಲೆ ಬ್ರೆಡ್ನ ಅದರಲ್ಲಿ ಈ ಮೊಟ್ಟೆನ ತಗೋತೀರ, ಒಂಚೂರು ಹಾಲು ಹಾಕ್ತೀರ, ಒಂಚೂರು ಸಕ್ಕರೆ ಹಾಕ್ತೀರ, ಚೆನ್ನಾಗಿ ಗೊಟಾಯಿಸ್ತೀರ. ಗೊಟಾಯಿಸಿದ ಮೇಲೆ ನೀವೇನು ಮಾಡ್ತೀರ, ಈ ಬ್ರೆಡ್ನ ಅದರಲ್ಲಿ ಅದ್ದುಬಿಟ್ಟು ನಾವು ದೋಸೆ ಕಾವಲೆಯಲ್ಲಿ ಸೊ ಒಂಚೂರು ಎಣ್ಣೆನೋ ಬೆಣ್ಣೆನೋ ಹಾಕಿ ತಿರುವ ಹಾಕಿ ಬೇಯಿಸ್ಕೋ, ಅದಕ್ಕೆ ಫ್ರೆಂಚ್ ಟೋಸ್ಟ್ ಅಂತಾರೆ ಅವರು, ಅದು ಕೂಡ ಮಾಡ್ಬೋದು. ನಮಗೆ ಸಿಹಿ ಬೇಡ ಅಂದರೆ ಖಾರದ ಟೋಸ್ಟ್ ಕೂಡ ಮಾಡ್ಕೋಬೋದು. ಇನ್ನು ಸ್ಕ್ರಾಂಬಲ್ಡ್ ಎಗ್ ಅಥವಾ ಮೊಟ್ಟೆ ಪಲ್ಯ, ಅದರಲ್ಲೂ ಅಷ್ಟೇ ನೂರಾರು ಥರ ತರಕಾರಿಗಳನ್ನ ಹಾಕಿ ಮಾಡ್ಬೋದು. ನೀವು ಹೇಗೆ ಬೇಕಾದರೂ ತಯಾರಿ ಮಾಡೋದು, ಭಾಳ ಬೇಗ 5 ನಿಮಿಷದಲ್ಲಿ ಆಗುವಂಥದ್ದು, ಮತ್ತು ಮಕ್ಕಳಿಗೆ ಕೂಡ ಇಷ್ಟವಾಗಿದೆ. ಇನ್ನು ಪ್ಯಾನ್ ಕೇಕ್ ಅಂತಾರೆ, ಅದನ್ನು ಕೂಡ ಮಾಡ್ತಾರೆ, ದೋಸೆ ತಯಾರಿ ಮಾಡ್ತಾರೆ, ಪರೋಟ ಮಾಡ್ತಾರೆ. ಬೇಕರಿ ಪದಾರ್ಥಗಳಲ್ಲಂತೂ ಕೇಕ್ ಆಗಲಿ, ಬಿಸ್ಕೆಟ್ ಆಗಲಿ, ಪಪ್ಸ್ ಎಲ್ಲದರಲ್ಲೂ ಉಪಯೋಗಿಸ್ತಾರೆ. ಬಜ್ಜಿ ಬೋಂಡ ಅಪ್ಪ ಹೇಳುವಾಗೇ ಇಲ್ಲ ಅದರ ರುಚಿ. ಎಲ್ಲ ಥರದ ಬಜ್ಜಿ ಬೋಂಡ ಬಿರಿಯಾನಿ ಕೂಡ ಮಾಡ್ಕೋಬಹುದು. ಆಮೇಲೆ ನಾವು ಬೇರೆ ಈ ಏನಂತಾರೆ ಬೇರೆ ತರಕಾರಿಗಳನ್ನ ಉಪಯೋಗಿಸಿ ನೀವು ಮಂಚೂರಿ ಮಾಡ್ತಾರೆ ಅಥವಾ ಚಿಲ್ಲಿ ಅಂತಾರೆ, ಆ ರೀತಿ ಎಲ್ಲ ಚಿಲ್ಲಿ ಎಗ್ ಅಂತ ಎಲ್ಲ ಕೂಡ ಇದರಲ್ಲಿ ಮಾಡ್ಕೋಬಹುದು. ಮೊಟ್ಟೆ ಅನ್ನ ಅಂತ ಮಾಡ್ತಾರೆ, ಮೊಟ್ಟೆ ಅನ್ನ ಎಗ್ ಫ್ರೈಡ್ ರೈಸ್ ಅಂತ ಮಾಡ್ತಾರೆ, ಬಿರಿಯಾನಿ ಮಾಡ್ತಾರೆ, ಎಲ್ಲ ಕೂಡ ಮಾಡ್ತಾರೆ. ಇನ್ನು ಗುಂತು ಪೊಂಗಲ್ ಬಹಳ ಜನಕ್ಕೆ ಅದ್ರ ಗೊತ್ತಿಲ್ಲ, ಏನೂ ಇಲ್ಲ, ಆಮ್ಲೆಟ್ ಮಾಡೋ ತರಾನೇ ನೀವು ತರಕಾರಿ ಎಲ್ಲ ಹಾಕಿ ಅದನ್ನ ಮಿಶ್ರ ಮಾಡಿ ನೀವು ಒಂದು ಇಟ್ಕೊಂಡ್ಬಿಟ್ಟು, ನಾವು ಗುಂತು ಪೊಂಗಲ್ ಪಡ್ಡು ಅಂತಾರಲ್ಲ, ಆ ಪಡ್ಡು ಅನ್ನೋ ಪಾತ್ರೆ ತಗೊಂಡು ಅದಕ್ಕೊಂಚೂರು ಎಣ್ಣೆ ಹಾಕಿ ನೀವು ಅದರಲ್ಲೇ ಈ ಮಿಕ್ಸ್ಚರ್ನ ಒಂದು ಚಮಚದಷ್ಟು ಹಾಕಿದ್ರೆ ಪಡ್ಡು ತರಾನೇ ಊದ್ಕೊಳ್ಳುತ್ತೆ, ತಿನ್ನೋಕ್ಕೂ ಕೂಡ ರುಚಿ, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಸೊ ಕುರ್ಮ ಎಲ್ಲ ಮಾಡ್ಬೋದು, ಏನೇನು ತಯಾರಿ ಮಾಡೋಕ್ಕಾಗಲ್ಲ ಎಲ್ಲವನ್ನ ಮಾಡ್ಬೋದು. ಬಟ್ ಒಂದೇ ಒಂದು ಇವರಿಗೆ ಏನು ಹೇಳಬೇಕಾಗ್ತದೆ, ನಾವು ಬಳಕೆ ಮಾಡುವಾಗ ಜಾಸ್ತಿ ಉರಿಯಲ್ಲಿ ಬೇಯಿಸಬಾರ್ದು, ಮತ್ತೆ ಹಸಿ ಸೇವನೆ ಆದಷ್ಟು ಕಡಿಮೆ ಮಾಡಬೇಕು ಅಂತ, ಅದು ಒಂದು ಅವರಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ. ಇನ್ನು ಕೊನೆಯದಾಗಿ ಒಟ್ಟಾರೆ ಈ ಮೊಟ್ಟೆ ಸೇವನೆ ಬಗ್ಗೆ, ಇದರ ಬಳಕೆ ಬಗ್ಗೆ ಏನು ಹೇಳೋದಕ್ಕೆ ತಾವು ಬಯಸ್ತೀರಿ? ಏನಂದ್ರೆ ಇಷ್ಟೆಲ್ಲ ಅಂದ್ರೆ ನಾವು ಇಷ್ಟೊತ್ತು ಮಾತಾಡಿದ್ವಿ ಆಧಾರದ ಪ್ರಕಾರ ಅದರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿದೆ, ಅದ್ ಮತ್ತೆ ಅದಕ್ಕೆ ಅದರದೇ ಆದ ಗುಣಗಳಿದೆ ಅಂತ. ಇಷ್ಟೆಲ್ಲ ಗುಣಗಳಿರುವ ಮೊಟ್ಟೆಯನ್ನು ನಾವು ಬಳಸಿದಾಗ ನಮ್ಮ ದೇಹಕ್ಕೆ ಅಂದ್ರೆ ಒಂದು ದೇಹದ ಆರೋಗ್ಯಕ್ಕೆ ಒಂದು ಉತ್ತಮವಾದ ಸ್ನೇಹಿತ ಸಿಕ್ಕಿದಂಗೆ, ನಮಗೊಂದು ಗುಡ್ ಫ್ರೆಂಡ್ ಅಂತಾರೆ, ಯಾವಾಗ್ಲೂ ನಮ್ಮ ಜೊತೆ ಇರುವಂಗೆ ಅಂತ. ಗುಡ್ ಫ್ರೆಂಡ್ ಅಂದ್ರೆ ನಮಗೆ ಎಲ್ಲದಕ್ಕೂ ಅವರು ಜೊತೆಗಾರರಾಗಿದೆ, ಅದೇ ರೀತಿ ಈ ಮೊಟ್ಟೆ ಕೂಡ ನಮ್ಮ ದೇಹಕ್ಕೆ ಒಂದು ಗುಡ್ ಫ್ರೆಂಡ್ ಇದ್ದಾಗೆ ಅಂತ. ಮೊಟ್ಟೆಯನ್ನ ಸೂಪರ್ ಫುಡ್ ಅಂತಾರೆ, ಅಥವಾ ಪೋಷಕಾಂಶಗಳ ಚಿನ್ನದ ಗಣಿತ ಗುಂಪಿಗೆ ನಾವು ಇದನ್ನ ಸೇರಿಸ್ತೀವಿ. ಬಹಳ ಸುಲಭವಾಗಿ ಕಷ್ಟವಿಲ್ಲದೆ ಯಾವಾಗಲೂ ದೊರಕುವ ಮತ್ತು ಪೌಷ್ಟಿಕಾಂಶ ಒದಗಿಸುವಂತ ಒಂದು ಪದಾರ್ಥ. ಇದರ ತಯಾರಿ ಕೂಡ ಅಷ್ಟೇ ಸುಲಭ, ಸೇವನೆ ಕೂಡ ಅಷ್ಟೇ ಸುಲಭ ಮತ್ತು ತೃಪ್ತಿದಾಯಕವಾಗಿದೆ. ಆದ್ದರಿಂದ ಮೊಟ್ಟೆನ ಬಳಕೆ ಮಾಡಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಸುಲಭವಾಗಿ ಇವತ್ತು ಎಲ್ಲ ಕಡೆ ಸಿಗ್ತಾ ಇರುವಂತದ್ದು, ಮತ್ತೆ ಇದರ ಬೇಡಿಕೆ ಕೂಡ ಇವತ್ತು ಹೆಚ್ಚಾಗ್ತಾ ಇರೋದು ನೋಡಿದ್ರೆ ನಮ್ಮ ಜನರು ಕೂಡ ಇದರ ಪೌಷ್ಟಿಕ ಮೌಲ್ಯವನ್ನು ಕಂಡುಕೊಂಡು ಹೆಚ್ಚೆಚ್ಚಾಗಿ ಬಳಸ್ತಾ ಇದ್ದಾರೆ. ಅದಕ್ಕೆ ನಾವು ಮೊದಲೇ ಹೇಳಿದೀವಿ ನಿಮಗೆ, ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ನೀಡುವಂತ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಈ ಮೊಟ್ಟೆ ಬೆಲೆ ಏರ್ತಾ ಇರೋದು ನೋಡಿದ್ರೇ ಅದರ ಬೇಡಿಕೆ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಈ ಮೊಟ್ಟೆಯಲ್ಲಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆ, ಇದನ್ನು ಬಳಸ್ಕೊಂಡು ನಮ್ಮ ಮನೆ ಮಟ್ಟದಲ್ಲಿ ಯಾವ್ಯಾವ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟಲ್ಲಿ ಕೇಳಿದೆ. ಬಹಳ ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ ರಾಣಿ ಅರವಿಂದ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮೊಟ್ಟೆಯ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಕರಿ ತರಬೇತಿ ಸಂಸ್ಥೆಯ ನಿವೃತ್ತ ಬೋಧಕರಾದ ರಾಣಿ ಅರವಿಂದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಹೇಗಿದ್ದಾರೆ ನಿಮ್ಮ ಅತ್ತೆ, ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ, ಡಾಕ್ಟರ್ ದೇವರ್ ಹಾಗೆ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮ ಅತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡ್, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಬೇಸಿಗೆನಲ್ಲಿ ನೀರಾವರಿ ಆಶ್ರಯದಲ್ಲಿ ನಾವು ರಾಗಿ ಬೆಳೆಯನ್ನು ಲಾಭದಾಯಕವಾಗಿ ಬೆಳಕಬಹುದು. ಮುಖ್ಯವಾಗಿ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಾವು ಬಿತ್ತನೆ ಮಾಡ್ಕೊಳ್ಳೋದಕ್ಕೆ INDA 5, GPU 48, GPU 26 ಮತ್ತು INDA 9 ತಳಿಗಳನ್ನು ಆಯ್ಕೆ ಮಾಡ್ಕೋಬಹುದು. ಈ ಒಂದು INDA 5 ತಳಿ 105-110 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿ. ಅದೇ ರೀತಿ GPU 45 ಕೂಡ ನಾವು ಬೆಳಕಬಹುದು. ಇದು 95-100 ದಿನದಲ್ಲಿ ಕೊಯ್ಲಿ ಬರುತ್ತೆ. GPU 48 ಇದು 100-105 ದಿನವನ್ನು ತೆಗೆದುಕೊಳ್ಳುತ್ತೆ. GPU 26 100-105 ದಿನವನ್ನು ತೆಗೆದುಕೊಳ್ಳುತ್ತೆ. INDA 9 ತಳಿ 95-105 ದಿನದಲ್ಲಿ ಕೊಯ್ಲಿ ಬರುತ್ತೆ. ಮುಖ್ಯವಾಗಿ ಈ GPU ತಳಿಗಳು ಈ ಇಲುಕು ರೋಗ ಮತ್ತು ಕುತ್ತಿಗೆ ಬೆಂಕಿ ರೋಗವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾವೆ. ನಾವು 1 ಹೆಕ್ಟೇರು ಅಂದರೆ 2.5 ಎಕರೆನಲ್ಲಿ ಬೇಸಾಯ ಮಾಡೋದಕ್ಕೆ 5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಕೊಡಬೇಕಾಗತ್ತೆ. ಅದೇ ರೀತಿ ನಾವು ಜೀವಾಣು ಗೊಬ್ಬರದಿಂದ ಬೀಜವನ್ನು ಲೇಪನ ಮಾಡಬೇಕಾಗತ್ತೆ. 375 ಗ್ರಾಂನಷ್ಟು ಜೀವಾಣು ಗೊಬ್ಬರ ಈ ಒಂದು 5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜದ ಉಪಚಾರಕ್ಕೆ ಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 100 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ನಾವು ಕೊಡಬೇಕಾಗತ್ತೆ. ಸುಮಾರು 150 ಚದುರ ಮೀಟರ್ ಪ್ರದೇಶದಲ್ಲಿ ನಾವು 7.5 ಮೀಟರ್ ಉದ್ದ, 1.2 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ 30 ಸಸಿ ಮಡಿಗಳನ್ನು ಸಿದ್ಧಪಡಿಸ್ಕೋಬೇಕು. 1 ಮಡಿಗೆ 3 ಮಂಕರಿ ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂನಷ್ಟು ಅಮೋನಿಯಂ ಸಲ್ಫೇಟು, 1 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟು ಮತ್ತು 0.5 ಕಿಲೋಗ್ರಾಂನಷ್ಟು ಮ್ಯೂರೆಟಾ ಪೊಟ್ಯಾಷು, ಹಾಗೆಯೇ 750 ಗ್ರಾಂನಷ್ಟು ಸದುವಿನ ಸಲ್ಫೇಟನ್ನು ಬೀಜವನ್ನು ಬಿತ್ತೋದಕ್ಕಿಂತ ಮೊದಲು ಮಣ್ಣಿಗೆ ಬೆರೆಸಬೇಕಾಗತ್ತೆ. ಈ 5 ಕಿಲೋಗ್ರಾಂನಷ್ಟು ರಾಗಿ ಬೀಜವನ್ನು ಎಲ್ಲ ಮಡಿಗಳಿಗೂ ಸಮನಾಗಿ ಹಂಚಬೇಕಾಗತ್ತೆ. 7.5 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬೀಜಗಳನ್ನು ಈ ಮಡಿನಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಬೀಜವನ್ನು ಬಿತ್ತನೆ ಮಾಡಿದ ನಂತರ ಹಸನಾದಂಥ ಒಣಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದಿಂದ ಬೀಜವನ್ನು ಮುಚ್ಚಿ ಪ್ರತಿದಿನ ಸಾಯಂಕಾಲ ಮಡಿಗಳಿಗೆ ನೀರನ್ನು ಒರಗಿಸಬೇಕಾಗತ್ತೆ. ಬಿತ್ತನೆ ಮಾಡಿದ 12 ದಿನಗಳ ನಂತರ ಪ್ರತಿ ಮಡಿಗೆ 250 ಗ್ರಾಂನಷ್ಟು ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗತ್ತೆ. ಬಿತ್ತನೆ ಮಾಡಿದ 20-25 ದಿವಸದಲ್ಲಿ ಪೈರು ನಾಟಿಗೆ ಸಿದ್ಧವಾಗುತ್ತೆ. ಇನ್ನು ನಾಟಿ ವಿಧಾನಕ್ಕೆ ಬಂದರೆ ನಾವು ಪ್ರತಿ ಹೆಕ್ಟೇರ್ಗೆ 50 ಕಿಲೋಗ್ರಾಂನಷ್ಟು ಸಾರಜನಕ, 50 ಕಿಲೋಗ್ರಾಂನಷ್ಟು ರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಒದಗಿಸುವಂಥ ರಸಗೊಬ್ಬರಗಳನ್ನು ಮಣ್ಣಿಗೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕಾಗತ್ತೆ. ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನು ಕೂಡ ಚೆನ್ನಾಗಿ ಮಿಶ್ರ ಮಾಡಿ ಮೊದಲೇ ತಯಾರು ಮಾಡಿ ಇಟ್ಕೊಂಡಿರಬೇಕಾಗತ್ತೆ. ನಾವು INDA 5 ತಳಿಯನ್ನು ಬಳಸ್ಕೊಳ್ಳೋದಾದರೆ 20 ದಿನದ ಪೈರನ್ನು ನಾವು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಬೇರೆ ತಳಿಗಳಾದರೆ 25 ದಿವಸದ ಪೈರನ್ನು ನಾಟಿಗೆ ಬಳಸ್ಕೋಬೋದು. ಫಲವತ್ತಾದಂಥ ಜಮೀನಿನಲ್ಲಿ 3/4 ಅಡಿ ಅಂತರದ ಸಾಲಿನಲ್ಲಿ ಅಂದರೆ 22.5 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ 15 ಸೆಂಟಿಮೀಟರ್ಗೆ 2-3 ಪೈರಿನಂತೆ ನಾವು ಸಾಲಿನಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ. ಅದೇ ಕಡಿಮೆ ಫಲವತ್ತತೆ ಇರುವಂಥ ಜಮೀನಿನಲ್ಲಾದರೆ ನಾವು 3/4 ಅಡಿ ಅಂತರದ ಸಾಲಿನಲ್ಲಿ ಪ್ರತಿ 10 ಸೆಂಟಿಮೀಟರ್ಗೆ 2-3 ಪೈರಿನಂತೆ ನಾಟಿಯನ್ನು ಮಾಡಬೇಕಾಗತ್ತೆ. ನಾಟಿ ಮಾಡಿದ 30 ದಿವಸಗಳ ನಂತರ ಉಳಿದ 50 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಒದಗಿಸುವಂಥ ರಸಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಕೃಷಿ ಮಾಹಿತಿ ಕೇಳಿದರೆ ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಸಮಯ ಆಗಿದೆ 6:40. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಎನ್ ಗೋಪಾಲಕೃಷ್ಣ ಅವರಿಂದ. ಆರು ಗಂಟೆ 51 ನಿಮಿಷಕ್ಕೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ಇನ್ನು ಸಂಜೆ 7:00 to 7:34, 7:45 8:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ ಭಾರತದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ಭಾಗವಹಿಸುತ್ತಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 9:05 ದ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಲಿಟರಸಿ ಮಾತನಾಡುತ್ತಾರೆ ಕೆ ಜಯಲಕ್ಷ್ಮಿ. 9:15 ಯುವವಾಣಿಯಲ್ಲಿ ಇಂಗ್ಲಿಷ್ ಕಾರ್ಯಕ್ರಮ. ಸ್ಕೂಬಾ ಡೈವರ್ ಹಾಗೂ ಅಂಡರ್ ವಾಟರ್ ಫೋಟೋಗ್ರಾಫರ್ ಧೀರಜ್ ಎಂ ನಂದಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿಪಿ ಕಿರಣ್. 9:30 ಪಂಡಿತ್ ರವಿಶಂಕರ್ ಸ್ಮರಣಾರ್ಥ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರೇಮ್ ಕುಮಾರ್ ಮಲಿಕ್ ಅವರಿಂದ ದೃಪದ್ ಧಮಾರ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 11:00 ಚಿತ್ರಗೀತೆಗಳು.